ಅಂದ್ರೆ ಇದನ್ನ ಬಿಡಿಸ್ತಕ್ಕಂಥ ಏನು ರೈತರಿಗೆ ಏನಂದ್ರೆ ಈಗ ಹೂವಿನ ಆಳುಗಳ ಲಭ್ಯತೆ, ಹೂವನ್ನ ಏನು ಬಿಡಿಸ್ಲಿಕ್ಕೆ ಆಳುಗಳು ಏನು ಬೇಕಾಗ್ತದೆ ಅದರ ಒಂದು ಲಭ್ಯತೆ ನೋಡ್ಕೊಂಡು ರೈತ ಬಾಂಧವರು ಅರ್ಧ ಎಕರೆ ಒಂದು ಎಕರೆ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈ ಮಲ್ಲಿಗೆ ಅಂತಕ್ಕಂಥದ್ದು ಆಗ್ಲೇ ತಾವು ಹೇಳಿದಂಗೆ ಇದೊಂದು ಹೂವಿನ ಬೆಳೆ, ಬಹಳ ಎಲ್ಲರೂ ಇಷ್ಟಪಡ್ತಕ್ಕಂಥ ಬೆಳೆ. ಎಲ್ಲ ಶುಭ ಸಮಾರಂಭ ಇರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಎಲ್ಲದರಲ್ಲೂ ಮಲ್ಲಿಗೆ, ಅದರಲ್ಲೂ ಹೆಣ್ಮಕ್ಳು ಬಹಳ ಇಷ್ಟಪಡ್ತಕ್ಕಂಥ ಒಂದು ಹೂವು ಅಂತಾನೆ ಹೇಳ್ಬೋದು. ಅದರಲ್ಲೇ ಇದನ್ನ ಸುಗಂಧ ದ್ರವ್ಯನೂ ಕೂಡ ಇದನ್ನು ತೆಗಿತಾರೆ. ಈಗ ನಮಗೆ ಪರ್ಫ್ಯೂಮ್ಸ್ ಅಂತ ಏನು ಕರಿತೀವಿ, ಆ ಸುಗಂಧ ದ್ರವ್ಯನೂ ಕೂಡ ಇದರಿಂದ ಬಟ್ಟೆ ಇಳಿಸಿ ತಯಾರು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಸೊ ಹಂಗಾಗಿ ಇದು ಮುಖ್ಯವಾಗಿ ಒಂದು ಆದಾಯ ತರ್ತಕ್ಕಂಥ ಬೆಳೆ ಅನ್ಬೋದು. ತಾವು ಕೇಳಿದಂಗೆ ಈ ಬೆಳೆಗೆ ಏನಪ್ಪ ಅಂದರೆ ಒಂದು ಹವಾಗುಣ ಅಂತಂದರೆ ಹೆಚ್ಚಾಗಿ ಒಂದು ಆರ್ದ್ರತೆ, ಶುಷ್ಕ ಆರ್ದ್ರತೆ ಇರತಕ್ಕಂಥ ಒಂದು ಹವಾದ ಒಂದು ವಾತಾವರಣ ಇರ್ಬೋದಾಗುತ್ತೆ. ಮತ್ತು ಮಣ್ಣು ಏನಪ್ಪ ಅಂದರೆ ನೀರು ಬಸಿದು ಹೋಗ್ತಕ್ಕಂಥ ಮರಳು ಮಿಶ್ರಿತವಾದಂಥ ಒಂದು ಗೂಡು ಮಣ್ಣು ಇದ್ದರೆ, ಮತ್ತು ಅದರಲ್ಲಿ ರಸಸಾರ ಅಂತ ಹೇಳಿ ಕರಿತೀವಿ ನಾವು, ಆ ರಸಸಾರದ ಒಂದು ಮಿತಿ 5-6 ಇತ್ತಪ್ಪ ಅಂತಂದರೆ ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ನಾವು ಬೆಳೆಯನ್ನು ಬೆಳ್ಕೋಬಹುದು. ಮತ್ತು ನಾಟಿ ಅಂತಂದರೆ ಇದನ್ನು ನಾವು ಮಳೆಗಾಲದಲ್ಲಿ ಮಾಡೋದು ಯೋಗ್ಯ ಅನಿಸ್ತದೆ. ಜೂನ್ನಲ್ಲಿ ಮಾಡೋದು ಉತ್ತಮ, ಜೂನು ಜುಲೈ ತಿಂಗಳುಗಳಲ್ಲಿ ಮಳೆಯ ಒಂದು ಏನು ಲಭ್ಯತೆ ಅಂದರೆ ಮಳೆಗಾಲದ ಸಮಯದಲ್ಲಿ ಮಾಡಿದ್ರೆ ನಾವು ನಾಟಿ ಮಾಡಿದಂಥ ತುಂಡುಗಳೇನಿದಾವಲ್ಲ ಅಥವಾ ಗಿಡಗಳೇನಿದಾವಲ್ಲ ಅವು ಚೆನ್ನಾಗಿ ಹತ್ಕೊಳ್ತವೆ. ಸೊ ಆ ರೀತಿಯಲ್ಲಿ ಒಂದು ಜೂನ್ ಜುಲೈ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಒಂದು ಅತಿ ಅವಶ್ಯಕ ಅಂತಲೇ ಹೇಳ್ಬೋದು. ಮತ್ತು ಕೆಲವು ಭಾಗದಲ್ಲಿ ಮಾಡ್ತಾರೆ, ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲೂ ಮಾಡ್ತಾರೆ. ಅಂದರೆ ಎಲ್ಲಿ ಹೆಚ್ಚು ಮಳೆ ಬರ್ತದಲ್ಲ ಅಲ್ಲಿ, ಈಗ ಮಳೆಗಾಲಕ್ಕೆ ಮೊದಲೇ ಮಾಡಿಬಿಟ್ರೆ ಮಳೆ ಜಾಸ್ತಿ ಆಗಿ ಕೊಳತು ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಮಳೆಗಾಲ ಕೊನೆಯ ಹಂತದಾಗೂ ಮಾಡ್ತಿರ್ತಾರೆ. ಈಗ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದಾಗ ಮಳೆ ಇನ್ನೇನು ಕಡಿಮೆ ಆಗ್ತಾ ಇರ್ತದೆ, ಆವಾಗ ನಾಟಿ ಮಾಡಿದ್ರೆ ಆ ಬರುವಂಥ ಮಳೆಯಲ್ಲೇ ಚೆನ್ನಾಗಿ ಹತ್ತಿಕೊಂಡು ಬೆಳೀತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಕೆಲವು ಭಾಗದಲ್ಲಿ ಹಂಗೆ ಮಾಡ್ತಾರೆ. ಈ ನಮ್ಮ ಭಾಗದಲ್ಲಿ ಜೂನ್ ಜುಲೈನಲ್ಲಿ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಈಗ ಮುಖ್ಯವಾಗಿ ಕಡ್ಡಿಗಳನ್ನು ಹಾಕ್ಬೋದು ಅಂತ ಹೇಳಿದ್ರಿ ತಾವು, ಹೇಗೆ ಅದನ್ನು ಸಿದ್ಧತೆ ಮಾಡಿಕೊಂಡು ಯಾವ ಅಂತರದಲ್ಲಿ ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ರೈತ ಬಾಂಧವರು ಒಳ್ಳೇದಂತ ಹೇಳ್ತೀರಿ? ಈಗ ದುಂಡಿ ಮಲ್ಲಿಗೆ ಇರ್ತದೆ, ಕೆಲವೊಂದು ಸೂಜಿ ಮಲ್ಲಿಗೆ ಇರ್ತದೆ, ಇವುಗಳ ಹೇಗೆ? ಈಗ ಅದನ್ನು ತಳಿ ಅಭಿವೃದ್ಧಿ ಅಂತ ಏನಿಲ್ಲ, ಈಗಾಗಲೇ ತಳಿಗಳು ನಮಗೆ ಅದಾವೆ. ಈಗ ದುಂಡು ಮಲ್ಲಿಗೆ ಅಂತಿದೆ, ಜಾಜಿ ಮಲ್ಲಿಗೆ ಅಂತಿದೆ, ನಮ್ಮ ಭಾಗದಾಗ ಸೂಜಿ ಮಲ್ಲಿಗೆ ಅಥವಾ ಬಳ್ಳಾರಿ ಮಲ್ಲಿಗೆ ಅಂತ ಕರೀತಾರೆ, ಹಡಗಲಿ ಮಲ್ಲಿಗೆ ಅಂತಲೂ ಕರೀತಾರೆ. ಈ ಥರ ಮಲ್ಲಿಗೆಗಳು ಒಂದು 2-3 ಅಂದರೆ ನಿಮಗೆ ಹೇಳ್ಬೇಕಂದ್ರೆ ಈಗ ಸೂಜಿ ಮಲ್ಲಿಗೆ ಅಥವಾ ವಸಂತ ಮಲ್ಲಿಗೆ ಅಥವಾ ಬಳ್ಳಾರಿ ಎಲ್ಲ ಒಂದೇ. ಇದು ಜಾಸ್ಮಿನಮ್ ಅರಿಕ್ಯುಲೇಟಮ್ ಅಂತ ಕರೀತಾರೆ ವೈಜ್ಞಾನಿಕವಾಗಿ ಇದರ ಹೆಸರನ್ನು. ಮತ್ತು ಅದೇ ರೀತಿ ದುಂಡು ಮಲ್ಲಿಗೆ ಜಾಸ್ಮಿನಮ್ ಸ್ಯಾಂಬ್ಯಾಕ್ ಅಂತ ಕರಿತೇವೆ. ಇದು ಒಂದು ದುಂಡು ಮಲ್ಲಿಗೆ ಅಂತ ಈ ಭಾಗದಲ್ಲಿ ಬೆಳೀತಿದ್ದಾರೆ. ಅದರಲ್ಲಿ ಕಾಕಡ ಒಂದು ಬರ್ತದೆ ನಮ್ಮ ಭಾಗದಾಗ, ಕಾಕಡ ಚೆನ್ನಾಗಿ ಬರ್ತದೆ. ಕಾಕಡನು ಕೂಡ ಇದನ್ನು ಜಾಸ್ಮಿನಮ್ ಮಲ್ಟಿಫ್ಲೋರಮ್ ಅಂತ ಕರೀತಾರೆ ವೈಜ್ಞಾನಿಕವಾಗಿ. ಈ ತಳಿಗಳು ಹೆಚ್ಚಾಗಿ ಬೆರೆಯದೆ ನಮ್ಮ ಭಾಗದಲ್ಲಿ, ಬೇರೆ ತಳಿಗಳನ್ನ ಅಷ್ಟು ಮಾಡಲ್ಲ. ಇನ್ನು ಬೇರೆ ಕಡೆ ಹೋದ್ರೆ ಉಡುಪಿ ಮಲ್ಲಿಗೆ ಈ ಥರ ಅದಾವೆ. ನಮ್ಮ ಭಾಗದಾಗ ಏನಪ್ಪ ಅಂದ್ರೆ ಸೂಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಮತ್ತು ಕಾಕಡ, ಈ ಮೂರು ಒಳ್ಳೆ ಯಶಸ್ವಿಯಾಗಿ ಬೆಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಸೊ ಈ ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. ಮತ್ತು ತಳಿಗಳು ತಾವು ಹೇಳ್ದಂಗೆ ಇದೇನಪ್ಪ ಅಂದರೆ ಅದನ್ನು ನಾವು ಲೇಯರಿಂಗ್ ಅಂತ ಕರಿತೀವಿ, ಏರ್ ಲೇಯರಿಂಗು ಅಥವಾ ಈಗ ಮಡ್ ಲೇಯರಿಂಗ್ ಅಂತ ಕರಿತಾರೆ. ಮಣ್ಣಿನೊಳಗೆ ಹಿಂಗೆ ಸಸಿಯನ್ನು ಬಾಗಿಸಿ ಮಣ್ಣನ್ನು ಇದು ಮುಚ್ಚಿದ್ರೆ ಅದೇನಾಗುತ್ತೆ, ಅಲ್ಲಿ ಬೇರು ಬಿಟ್ಕೊತದೆ, ಆ ಬಂದಂಥ ರೆಂಬೆಗಳನ್ನ ಕಟ್ ಮಾಡ್ಕೊಂಡು ಒಂದು ಹೊಸ ಒಂದು ಹೊಸ ಕಸಿ ಎಲ್ಲ ಅದನ್ನು ಲೇಯರಿಂಗ್ ಅಂತ ಕರಿತಾರೆ. ಹಿಂಗೆ ಇದನ್ನು ಮಾಡಿ ಹಿಂಗೆ ಅದನ್ನು ಬಗ್ಗಿಸಿ ಅದನ್ನು ಮಣ್ಣಿಗೆ ತಾಕಿಸಿ ಅದನ್ನು ಇದು ಮಾಡಿದರೆ ಅದು ಅಲ್ಲೇ ಬೇರು ಬಿಟ್ಕೊಂತದೆ. ಅದನ್ನು ಸಪ್ರೇಟ್ ಕಟ್ ಮಾಡಿ ಅದನ್ನೊಂದು ಸಪ್ರೇಟಾಗಿ ಸಸಿಯನ್ನು ಮಾಡ್ತಾರೆ. ಅದನ್ನು ಸಪರೇಟ್ ಪ್ಲಾಸ್ಟಿಕ್ಕಿಗೆ ಮತ್ತು ತೊಟ್ಟಿಗೆ ಟ್ರಾನ್ಸ್ಫರ್ ಮಾಡಿ ಮಾಡ್ತಾರೆ, ಅಲ್ಲ ನೇರವಾಗಿ ನಾಟಿನೂ ಕೂಡ ಮಾಡ್ತಾರೆ. ಈ ರೀತಿ ಒಂದು ಅದರದ್ದು ವಂಶಾಭಿವೃದ್ಧಿ ಅಂದರೆ ಸಸ್ಯ ಅಭಿವೃದ್ಧಿ ಮಾಡೋದು ಒಂದು ಪದ್ಧತಿ. ಇದು ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥದ್ದು ಇದೆ. ಮತ್ತು ನಾವು ಬೇಕಂದ್ರೆ ನಮ್ಮಲ್ಲಿನೂ ಕೂಡ ಕೆಲವೊಂದು ತೋಟಗಾರಿಕೆ ಇಲಾಖೆಯಿಂದ ಕೂಡ ಮಾಡಿಕೊಡ್ತಕ್ಕಂಥದ್ದು ನಡೀತಾ ಇದೆ ಕೆಲಸ. ಸೊ ಇದು ಒಂದು. ಇನ್ನು ಇದರಲ್ಲಿ ಮುಖ್ಯವಾಗಿ ಹೆಂಗಿದೆ ಅಂತ ನಾವು ಹಡಗಲಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಬಗ್ಗೆ ಅಂದರೆ ಕೆಲವು ಬಗ್ಗೆ ಹೇಳ್ಬೇಕಂದ್ರೆ ಈ ಮೂರು ತಳಿಗಳನ್ನ ಹಾಕಿರೋದು ಒಳ್ಳೆಯದು ರೈತರು. ಯಾಕಂದರೆ ವರ್ಷನ ಪೂರ್ತಿನೂ ಅವ್ರಿಗೆ ಹೂ ಸಿಗ್ತದೆ. ಈಗ ಸೂಜಿ ಮಲ್ಲಿಗೆ ಅಂತ ಹೇಳಿದೆ ನಾನು, ಸೂಜಿ ಮಲ್ಲಿಗೆನ ಅವರು ನಾಟಿ ಮಾಡಿದ್ರಪ್ಪ ಅಂದರೆ ಅದರದ್ದು ಹೂ ಯಾವ ಪ್ರಾರಂಭ ಆಗುತ್ತೆ ಅಂದರೆ ಜನವರಿ ಫೆಬ್ರವರಿಯಿಂದ ಚಲೋ ಆಗುತ್ತೆ. ಆ ಫೆಬ್ರವರಿಯಿಂದ ಹೂ ಶುರು ಆಗ್ತಪ್ಪ ಅಂತಂದರೆ ಹೆಚ್ಚು ಕಡಿಮೆ ಅವರಿಗೆ ಸೂಜಿ ಮಲ್ಲಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟ ಸಿಗ್ತದೆ. ಹೆಚ್ಚು ಕಡಿಮೆ 6-7 ತಿಂಗಳವರೆಗೂ ಒಂದು ಸರಿ ಹೂ ಶುರು ಆಗ್ತಪ್ಪ ಅಂದರೆ ಸೂಜಿ ಮಲ್ಲಿಗೆ ಅಥವಾ ಹಡಗಲಿ ಮಲ್ಲಿಗೆ ಅಥವಾ ಮಳ್ಳಾರಿ ಮಲ್ಲಿಗೆನಿದೆ ಅದು ಬರ್ತಾ ಇರ್ತದೆ. ಸುಮಾರು 7 ತಿಂಗಳವರೆಗೆ ಬರ್ತಾ ಇರ್ತದೆ. ಇನ್ನು ಮಧ್ಯದಲ್ಲಿ ನಾವು 2 ಮಲ್ಲಿಗೆಗಳನ್ನು ಹಾಕ್ಯಂಡ್ರಪ್ಪ ಅಂದ್ರೆ ಅದು ಕೂಡ ನಡುವೆ ನಡುವೆ ಹೂ ಕೊಡ್ತದೆ. ಯಾವುದು ದುಂಡು ಮಲ್ಲಿಗೆ ಇರ್ಬೋದು ಮತ್ತೆ ಕಾಕಡ ಮಲ್ಲಿಗೆ ಇರ್ಬೋದು. ಸೊ ಹಂಗಾಗಿ ಆಮೇಲೆ ಜನರಿಗೆ ಪ್ರಿಫರೆನ್ಸ್, ಕೆಲವರು ದುಂಡು ಮಲ್ಲಿಗೆ ಇಷ್ಟಪಡ್ತಾರೆ, ಕೆಲವರು ಸೂಜಿ ಮಲ್ಲಿಗೆ ಅಂದ್ರೆ ಮಾರ್ಕೆಟ್ನೂ ಕೂಡ ಅದರ ಲಭ್ಯತೆಯನ್ನು ಪೂರೈಸ್ತಾ ಇರುತ್ತೆ ರೈತರು. ಈ ಒಂದನೇ ಮಾಡಿದ್ರೆ ಒಂದೊಂದ್ಸರಿ ಮಾರ್ಕೆಟ್ನಲ್ಲಿ ನಮಗೆ ಅದರ ಡಿಮ್ಯಾಂಡ್ ಕಡಿಮೆ. ಸೊ ಮೂರು ಮಲ್ಲಿಗೆಪ್ಪ ಹಾಕ್ಯಂಡ್ರೆ ಅಂದ್ರೆ ಅವರು ಅವರಿಗೆ ಸಂಪೂರ್ಣವಾಗಿ ಮೂರು ತಳಿಗಳನ್ನು ಅವರು ಮಾರ್ಕೆಟ್ಗೆ ಕೊಡ್ಬೋದು, ಅವ್ರಿಗೆ ಲಾಭನೂ ಕೂಡ ಅನಿಸ್ತದೆ, ನಾವು ಪೂರೈಕೆ ಮಾಡಬಹುದು, ಅವರ ಬೇಡಿಕೆಯನ್ನು ಪೂರೈಸಬಹುದು. ಸೊ ಆ ರೀತಿಯಲ್ಲಿ ಮೂರು ತಳಿಗಳನ್ನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಅದನ್ನು ಮಾಡೋದಕ್ಕೆ ನಾವು ಶಿಫಾರಸು ಮಾಡ್ಬೋದು. ಇನ್ನು ಅದೇ ನಾನು ಹೇಳ್ದಂಗೆ ಭೂಮಿ ಸಿದ್ಧತೆ ಅದೆಲ್ಲ ಅದನ್ನೆಲ್ಲ ಮಾಡ್ಕೊಳ್ತಾರೆ, ಸಾಮಾನ್ಯವಾಗಿ ಅದು ಮಾಡ್ತಿರ್ತಾರೆ. ಅದನ್ನ ನಾಟಿ ಮಾಡೋದು, ಆರ್ ಫೀಟ್ಗೆ ಹಾಕ್ತಾರೆ, 6-7 ಫೀಟ್ಗೆ ಒಂದೊಂದು ಗಿಡಗಳಿಂದ ಗಿಡಗೆ ಸಾಲಿಂದ ಸಾಲಿಗೆ ಹಚ್ತಾರೆ. ಅಂದ್ರೆ ಮಣ್ಣಿನ ಫಲವತ್ತತೆ ನೋಡ್ಕೊಂಡು ಅದನ್ನೆಲ್ಲ ಮಾಡೋದಕ್ಕೆ ಅದು ಸಾಧ್ಯತೆ ಇದೆ, ಅದನ್ನೆಲ್ಲ ಅವರು ಅಳವಡಿಸ್ಕೋಬಹುದು. ಈ ನೀರಾವರಿ ಅಥವಾ ಗೊಬ್ಬರ ಗೂಡು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಗೊಬ್ಬರ ಹಾಕಬೇಕಾಗುತ್ತೆ. ಸರ್ಕಾರಿ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಇರ್ಬೋದು, ಮತ್ತೆ ಇದೇನಾದರೂ ಬೇರೆ ಈಗ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತವ ಅಥವಾ ಸಾವಯವ ಪದಾರ್ಥದಲ್ಲಿರ್ಬೋದು ಅಥವಾ ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡಬಹುದು. ಅದು ನೋಡಿಕೊಂಡು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಕ್ಯಂತ ಹೋಗ್ಬೋದು. ನಾನು ಮುಖ್ಯವಾಗಿ ಏನಂತಂದ್ರೆ ಈ ಮಲ್ಲಿಗೆಯಲ್ಲಿ ಏನು ಪ್ರಾಬ್ಲಮ್ಸ್ ಅದಾವ ಅದನ್ನು ನಾನು ಇಲ್ಲಿ ರೈತ ಬಾಂಧವರಿಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಸಮಸ್ಯೆಗಳು ಇಲ್ಲಿ ನಿರ್ವಹಣೆ ಮಾಡೋದು, ಹೌದೌದು, ನಿರ್ವಹಣೆ ಮಾಡೋದು ಹೆಂಗೆ ಅನ್ನೋದು. ಅಂದ್ರೆ ಈಗ ಎಲ್ಲ ಮಾಡ್ತಿರ್ತಾರೆ, ನೀರು ಕೊಡ್ತಾ ಇರ್ತಾರೆ, ಗೊಬ್ಬರ ಕೊಡ್ತಿರ್ತಾರೆ, ಎಲ್ಲಾನು ಕೊಟ್ಟು ಬೆಳಿತಿರ್ತಾರೆ. ಆದರೂ ಕೂಡ ರೈತರಿಗೆ ಕೆಲವೊಂದ್ಸರಿ ಇಳುವರಿಯಲ್ಲಿ ಕುಂಠಿತ ಆಗೋದು ಅಥವಾ ಇಳುವರಿ ಕಡಿಮೆ ಆಗೋದು ಅಥವಾ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು ಆಗ್ತಾವೆ. ಅಂದ್ರೆ ಕ್ವಾಲಿಟಿ, ಹೂ ಕ್ವಾಲಿಟಿ ಇವೆಲ್ಲ ಆಗ್ತಾವೆ. ಇದಕ್ಕೆ ಕಾರಣ ಅಂದ್ರೆ ಆ ಬೆಳೆಗೆ ಬರ್ತಕ್ಕಂಥ ರೋಗಗಳಿರ್ಬೋದು ಅಥವಾ ಕೀಟಗಳಿರ್ಬೋದು, ಅದು ಬಹಳ ಮುಖ್ಯ ಆಗ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದನ್ನ ನಿರ್ವಹಣೆ ಮಾಡಿದ್ರೆ ಅವರು ಒಳ್ಳೆ ರೀತಿಯಲ್ಲಿ ಬೆಳ್ಕೊಳ್ಳೋಕೆ ಅದು ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಮುಖ್ಯವಾಗಿ ಮೊದಲನೇದಾಗಿ ನಾನು ಈ ಬೆಳೆಗಳಲ್ಲಿ ಬರ್ತಕ್ಕಂಥ ಈ ಕೀಟಗಳು ಏನದಾವು ಅದ್ರ ಬಗ್ಗೆ ಹೇಳ್ತೇನೆ. ನಾನು ಈ ಮಲ್ಲಿಗೆಯಲ್ಲಿ ನಾನು ಹೇಳ್ಬೇಕಂದ್ರೆ ಮುಖ್ಯವಾಗಿ ನುಸಿ ಅಂತಕ್ಕಂಥದ್ದು. ಇದರ ನುಸಿಯಲ್ಲಿ ಎರಡು ಟೈಪ್ ಬರ್ತವೆ, ಎರಡು ತರದ ನುಸಿಗಳು ಬರ್ತವೆ. ಒಂದು ಕೆಂಪು ಜೇಡು ನುಸಿ ಅಂತ ಬರುತ್ತೆ, ಇನ್ನೊಂದು ಯುರಿಯೋಫಿಡ್ ನುಸಿ ಅಂತ ಬರ್ತದೆ. ಎರಡೂ ಬರ್ತಾವ, ಎರಡು ನುಸಿಗಳು ಬರ್ತಾವ. ಆದ್ರೆ ಈ ತಳಿಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಬರಲ್ಲ. ಈಗ ನಾ ಕೆಂಪು ನುಸಿ ಅಂತ ಹೇಳಿದೆ, ಈ ಕೆಂಪು ನುಸಿ ನಮ್ಮ ಸೂಜಿ ಮಲ್ಲಿಗೆಯಲ್ಲಿ ಬರ್ತದೆ ಮತ್ತು ದುಂಡು ಮಲ್ಲಿಗೆಯಲ್ಲಿ ಬಹಳಷ್ಟು ಬರ್ತದೆ, ಅದರಲ್ಲೇ ಕಾಕಡದಲ್ಲಿ ಅಷ್ಟು ಬರಲ್ಲ. ಆಯ್ತಾ, ಇನ್ನೊಂದು ಹೇಳಿದೆ ಯುರಿಯೋಫಿಡ್ ನುಸಿ ಅಂತೇಳಿ. ಈ ಯುರಿಯೋಫಿಡ್ ನುಸಿ ಏನಿದೆ, ಇದು ಸೂಜಿ ಮಲ್ಲಿಗೆಯಲ್ಲಿ ಬಹಳ ಬರ್ತದೆ. ಆಮೇಲೆ ಇನ್ಯಾವುದೋ ಇದರಲ್ಲಿ ಬರಲ್ಲ, ಇದು ಬರೋದಿಲ್ಲ. ಬರೀ ಒಂದು ಏನೈತಲ್ಲ ಆ ಸೂಜಿ ಮಲ್ಲಿಗೆಯಲ್ಲಿ ಅಥವಾ ಅಡಗಲಿ ಮಲ್ಲಿಗೆ ಬಳ್ಳಾರಿ ಮಲ್ಲಿಗೆ ಹೇಳ್ತಾವಲ್ಲ, ಒಂದೇ ಎಲ್ಲ ಒಂದೇ ಅದು. ಆ ತಳಿಗೆ ಮಾತ್ರ ಯುರಿಯೋಫಿಡ್ ನುಸಿ ಅಂತಕ್ಕಂಥ ಸಂಪೂರ್ಣವಾಗಿ ಬಾಧೆ ಮಾಡ್ತದೆ, ಬಹಳ ಬಾಧೆ ಮಾಡ್ತದೆ. ಅದಕ್ಕೆ ಈ ಹೆಂಗೆ ಯಾವ ತರ ಚಿಹ್ನೆಗಳು ಇರ್ತಾವ ಅಂತಂದ್ರೆ, ಫಸ್ಟ್ಗೆ ನಿಮ್ಗೆ ಹೇಳೋದು ಒಂದು ಜೇಡು ನುಸಿ, ಕೆಂಪು ಜೇಡು ನುಸಿ ಅಂತಕ್ಕಂಥದ್ದು. ಈ ಕೆಂಪು ಜೇಡು ನುಸಿ ಏನಿದೆ ಅಂದ್ರೆ, ಇದು ರಸ ಇರತಕ್ಕಂತ ಒಂದು ಕಾರ್ಯ ಮಾಡ್ತದೆ. ಯಾವಾಗ ಇವು ಚಾಟ್ನಿ ಮಾಡ್ತಾರಲ್ಲ, ಈ ಮಲ್ಲಿಗೆ ಅಂದ್ರೆ ಚಾಟ್ನಿ ಮಾಡ್ತಾರ, ಚಾಟ್ನಿ ಮಾಡಿದ್ರೆ ಪ್ರೂನಿಂಗ್ ಮಾಡೋದು. ಈ ಚಾಟ್ನಿ ಮಾಡೋದು ಯಾವಾಗ ಮಾಡ್ತಾರೆ, ಸಾಮಾನ್ಯ ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಚಾಟ್ನಿ ಮಾಡ್ತಾರೆ. ಸಾಮಾನ್ಯ ಅದೇ ಪದ್ಧತಿ ಅಳವಡಿಸ್ತಾರೆ. ಈ ಚಾಟ್ನಿ ಮಾಡಿ ಇವರು ನೀರು ಅದೆಲ್ಲ ಕೊಟ್ಟು ಗೊಬ್ಬರ ಕೊಡ್ತಾರಲ್ಲ, ಆವಾಗ ಆ ಚಾಟ್ನಿ ಮಾಡಿದಂಥ ಸಂದರ್ಭ ನೆಕ್ಸ್ಟ್ ಅದೇನು ಹೊಸ ಕುಡಿ ಬರ್ತದಲ್ಲ, ಆ ಟೈಮ್ಗೆ ಇದ್ರದ್ದು ಶುರುವಾಗ್ತವೆ. ಯಾವುದು ನುಸಿಗಳು, ಕೆಂಪು ನುಸಿ ಇರ್ಬೋದು, ಇದು ಯುರಿಯೋಫಿಡ್ ನುಸಿ ಅಂದ್ರೆ ಅದನ್ನು ಇರ್ಬೋದು. ಪ್ರಾರಂಭಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ ಎಲೆಗಳು, ಒಳ್ಳೆ ತಿಳಿ ಎಲೆಗಳು ಅಂತ ಇರ್ತಾವಲ್ಲ, ಅಂತ ಎಲೆಗಳು ಸಮೃದ್ಧ ಆಗಿರ್ತಾವೆ, ಆ ಟೈಮಲ್ಲೇ ಶುರು ಆಗ್ತಾವೆ. ಇವ್ರದ್ದು ಹೆಚ್ಚಿಗೆ ಯಾವಾಗ ಆಗತ್ತಪ್ಪ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಯಾವುದು ಜೇಡು ನುಸಿದು ಆ ಟೈಮಲ್ಲಿ ಜಾಸ್ತಿ ಸಂಖ್ಯೆ ಎಲೆಗಳ, ಹೌದು, ಅದು ಹೀಟ್ ಐತಲ್ಲ ಅದಕ್ಕೆ ಅದು ಬಹಳ ಪ್ರಚೋದನೆ ಮಾಡ್ತದೆ, ಅವಾಗನ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆಗಿ ಅದೇನಾಗುತ್ತೆ, ಎಲೆಗಳೆಲ್ಲ ಒಂದು ರೀತಿ ಹಳದಿ ಆಗ್ತಾವೆ. ಕೆಳಭಾಗದಲ್ಲಿ ಕುತ್ಕೊಂಡು ರಸ ಇರೋದ್ರಿಂದ ಮೇಲ್ಭಾಗದಲ್ಲಿ ಎಲೆಗಳು ಹಳದಿ ಆಗಿ ಆಮೇಲೆ ಸಂಪೂರ್ಣವಾಗಿ ಅವೆಲ್ಲ ಒಂಥರ ಒಣಗಿ ಹೋಗ್ತಕ್ಕಂಥ ರೀತಿಯಲ್ಲಿ ಆಗ್ತಾವೆ ಸಂಪೂರ್ಣ ನಿರ್ವಹಣೆ ಮಾಡಿದರೆ ಈ ಥರ. ಇನ್ನು ಯುರಿಯೋಫಿಡ್ ನುಸಿ ಹೇಳಿದ್ನಲ್ಲ, ಈ ಯುರಿಯೋಫಿಡ್ ನುಸಿ ಏನಿದೆಲ್ಲ, ಇದು ಹೆಂಗಿರುತ್ತಪ್ಪ ಅಂದ್ರೆ ಎಲೆಗಳ ಮೇಲೆ ಒಂಥರ ಬೆಳ್ಳಗೆ ಹತ್ತಿ ಆಕಾರದಲ್ಲಿ ರಚನೆಗಳು ಉಂಟಾಗ್ತಾವೆ. ಎಲೆಗಳ ಮೇಲೇನೆ ಹತ್ತಿ ಆಕಾರದಲ್ಲಿ ಎಲೆಗಳ ಒಂದು ಕುಷನ್ ಏನಿರ್ತದಲ್ಲ ನಮ್ಮದು, ಆ ಟೈಪ್ ಕುಷನ್ ಟೈಪ್ ಅದ್ರ ಮೇಲೆ ಬೆಳ್ಳಗೆ ಒಂದು ಮಚ್ಚೆ ತರ ಎಲೆಗಳು ಕಂಡು ಬರ್ತಾವೆ. ಅದು ರೈತರಿಗೆ ಇದು ಏನನ್ನೋದೇ ಒಂದೊಂದ್ಸರಿ ಗೊತ್ತಾಗಲ್ಲ, ಆದ್ರೆ ಲೋಕಲ್ ಆಗಿ ಹೇಳ್ತಾರೆ ಅವ್ರು ಮಜ್ಜಿಗೆ ರೋಗ ಅಂತಾರೆ. ಆ ತರ ಮಜ್ಜಿಗೆ ರೋಗ ಅಂದ್ರೆ ಮಜ್ಜಿಗೆ ತರ ಬೆಳ್ಳ ಕಾಣ್ತು ಅಂತೇಳಿ, ಅದಕ್ಕೆ ಅವ್ರ ಲೋಕಲ್ ಭಾಷೆಯಲ್ಲಿ ವರ್ನಾಕುಲರ್ ಏನ ಲಾಂಗ್ವೇಜ್ ಅಂತೀವಲ್ಲ, ಅವ್ರ ಲೋಕಲ್ ಭಾಷೆ ಒಳಗೆ ಅವರು ಆ ರೀತಿ ಕರೀತಾರೆ. ಮಜ್ಜಿಗೆ ರೋಗ ಬಿದ್ದತ್ರಿ ಅಂತಾರೆ, ಇಲ್ಲ ಕಾರ್ಪುಡಿ ರೋಗ ಅಂದ್ರೆ ಕೆಂಪುಗಿರ್ತದೆ, ಅದು ಕೆಂಪು ಜೇಡು ನುಸಿ. ಅವ್ರಿಗೆ ಅದು ಹೇಳಲ್ಲ ಅವ್ರು, ಕಾರ್ಪುಡಿ ರೋಗ ಬಂದಿದೆ ಅಥವಾ ಮಜ್ಜಿಗೆ ರೋಗ ಬಿದ್ದತ್ತೆ ಅಂತ ಹೇಳ್ತಾರೆ. ಇವೆರಡೂ ಕೂಡ ನುಸಿಯಿಂದ ಆಗಿರ್ತಕ್ಕಂಥ ಬಾಧೆಗಳಂತ ನಾ ಹೇಳಕ್ ಇಷ್ಟಪಡ್ತೇನೆ. ಈ ನೀವು ನಿರ್ವಹಣೆ ಮಾಡೋದು ಹೆಂಗಪ್ಪ ಅಂತಂದ್ರೆ, ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗ್ತದೆ, ಮುಖ್ಯವಾಗ್ತದೆ. ಇದು ಯಾವಾಗ ಸ್ಟಾರ್ಟಿಂಗಲ್ಲಿ ಏನವರು ಚಾಟ್ನಿ ಮಾಡಿದಂಥ ಸಂದರ್ಭ ನೆಕ್ಸ್ಟ್ ಏನು ಮಾಡ್ತಾರಲ್ಲ ಯಾ ಭೂಮಿಯನ್ನು ಅದನ್ನೆಲ್ಲ ಕಸ ಕಡ್ಡಿ ತೆಗೆದು ಹಸನ್ ಮಾಡ್ತಾರಲ್ಲ, ಆ ಟೈಮ್ ಗೊಬ್ಬರ ಕೊಡ್ತಿರ್ತಾರೆ. ಆ ಗೊಬ್ಬರ ಕೊಡೋಂಥ ಸಂದರ್ಭದಲ್ಲಿ ಅವರು ಬೇವಿನ ಹಿಂಡಿ ಕೊಡ್ಬೇಕು. ಎಕರೆಗೆ 150-200 ಕೆಜಿ ಅಷ್ಟು ರಿಂಗ್ ಮಾಡಿ ಸುತ್ತಲೂ ಗಿಡದ ಸುತ್ತಲೂ ಬೇವಿನ ಹಿಂಡಿ ಕೊಡ್ತಕ್ಕಂಥದ್ದು ಮಾಡಬೇಕು. ಇದು ಮಣ್ಣಿನಲ್ಲಿ ಏನು ಅಡಗಿ ಕೊಡ್ತದೆ ನುಸಿ, ಮತ್ತೆ ಅದು ಬೆಳವಣಿಗೆ ಹಂತದಲ್ಲಿ ಬಂದ್ಬಿಡ್ತದೆ ಹೇಗೆ? ಇಲ್ಲ, ಅದು ಬರ್ತದೆ, ಅದು ಯಾವಾಗ ಬೆಳೆ ಬಂತು ಅವಾಗ ಬರ್ತದೆ. ಬಟ್ ಅದು ನೀವು ಈ ರೀತಿ ಹಿಂದ್ ಕೊಡೋದ್ರಿಂದ, ಹಿಂಡಿ ಕೊಡೋದ್ರಿಂದ ಗಿಡದಲ್ಲಿ ಒಂದು ಏನಾಗುತ್ತೆ, ಅದ್ರ ಆ ನಿರೋಧಕತೆ ಇರ್ಬೋದು ಅಥವಾ ಅದು ತಿನ್ಲಿಕ್ಕೆ ಸರಿಯಾಗಲ್ಲ, ಒಂದು ಕೈ ಪದಾರ್ಥ ಅದರ ಬೇವಿನ ಅಂಗಾಂಶದಲ್ಲಿ ಹೋಗೋದ್ರಿಂದ ಇದರಲ್ಲಿ ಗಿಡದಲ್ಲಿ ಅದು ಅದರಲ್ಲಿ ರಸ ಇರತಕ್ಕಂತ ಕ್ರಿಯೆ ಕಡಿಮೆ ಮಾಡತೈತಿ, ಅದ್ರ ಮೇಲೆ ಅದ್ರದ್ದು ದಾಳಿ ಕಡಿಮೆ ಆಗುತ್ತೆ, ಪ್ರಭಾವ ಕಡಿಮೆ ಆಗುತ್ತೆ. ಸೊ ಆ ರೀತಿಯಲ್ಲಿ ಆ ನುಸಿ ಏನಾದ್ರ ಇದನ್ನು ಹಾಕ್ಬಹುದು, ಹಿಂಡಿ ಹಾಕ್ಬಹುದು. ಆಮೇಲೆ ನುಸಿ ನಾಶಕಗಳು ಅಂತ ಬರ್ತಾವು, ನುಸಿ ಬೇವಿನ ಎಣ್ಣೆನೂ ಕೂಡ ಸಿಂಪಡಣೆ ಮಾಡಬಹುದು. ಬೇವಿನ ಮೂಲದ ಔಷಧಿಗಳು ಸಿಗ್ತಾವ, ಅಜಾಡ್ರೆಕ್ಟಿನ್ ಅಂತ ಏನು ಕರಿತೀವಿ, ಅದರದ್ದು ತಯಾರು ಮಾಡಿರ್ತಕ್ಕಂಥ ಔಷಧಿಗಳು ಸಾಕಷ್ಟು ಬರ್ತಾವ. ಬೇವಿನ ಕಷಾಯ ಮೂಲದ ಕಷಾಯಗಳನ್ನು ಕಷಾಯನೂ ಮಾಡ್ಕೋಬಹುದು, ಇಲ್ಲ ಬೇವಿನ ಮೂಲದ ಔಷಧಿಗಳೇ ಮಾರ್ಕೆಟ್ನಲ್ಲಿ ಸಿಗ್ತಾವ. ನೀವು ಹೇಳ್ದಂಗೆ ಅಜಾಡ್ರೆಕ್ಟಿನ್ ಕಾಂಟೆಂಟ್ರಿಲ್ ಅಂತವು ಅವು ಸಿಗ್ತಾವ. ಅಂದ್ರೆ ಈಗ ನಿಂಬೆ ಸಿಡಿನ್ನು, ನಿಂಬೆ ಹಿಡಿನ್ನು ಈ ತರ ಬಹಳಷ್ಟು ಬರ್ತವೆ. ಅವುಗಳನ್ನು ಕೂಡ ಅವರು ಪ್ರತಿ ಒಂದು ಲೀಟರ್ಗೆ 3 ಮಿಲಿ ಲೀಟರ್ ಹಾಕಿ ಸಿಂಪಡಣೆ ಮಾಡಬಹುದು, ಗಿಡಗಳಿಗೆಲ್ಲ ಚೆನ್ನಾಗಿ ಸಿಂಪಡಣೆ ಮಾಡಬಹುದು. ಇದರಲ್ಲಿ ನುಸಿನಾಶಕಗಳಾದವೆ, ಕೆಮಿಕಲ್ ರಾಸಾಯನಿಕಗಳು, ಅವು ಅಬಾಮೆಕ್ಟನ್ ಅಂತ ಬರ್ತದೆ, ಆಮೇಲೆ ಡಯಾಫೆಂಥಿರನ್ ಅಂತ ಬರ್ತದೆ, ಅಂದ್ರೆ ಪೆಗಾಸಿಸ್ ಅಂತ ಸಿಗ್ತವೆ, ಆಮೇಲೆ ಫೆನಾಜಾಕ್ವಿನ್ ಅಂತ ಬರ್ತದೆ, ಮ್ಯಾಜಿಸ್ಟರ್ ಅಂತ ಸಿಗ್ತದೆ ಮಾರ್ಕೆಟ್ನಾಗ. ಈ ರೀತಿಯಲ್ಲಿ ಇರ್ತಕ್ಕಂಥ ಇದು ಬರ್ತಾವೆ. ಈಗ ಮ್ಯಾಜಿಸ್ಟರ್ ಆಯ್ತಪ್ಪ ಅಂದ್ರೆ 1 ml 1 ಲೀಟರ್ ನೀರಿಗೆ, ಡಯಾಫೆಂಥಿರನ್ ಅಂತ ಹೇಳಿದೆ ಪೆಗಾಸಿಸ್ 1 gram 1 ಲೀಟರ್ ನೀರಿಗೆ, ಒಬೆರನ್ ಆಯ್ತಾರೆ ಅದು 1 ml 1 ಲೀಟರ್ ನೀರಿಗೆ. ಈ ರೀತಿ ನುಸಿನಾಶಕಗಳನ್ನು ಕೂಡ ಅವರು ಬಳಕೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಈ ನುಸಿಗಳನ್ನು ನಿರ್ವಹಣೆ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿ ಅದನ್ನು ಬಾಧೆ ಕಡಿಮೆ ಮಾಡಬಹುದು. ಇನ್ನು ಇದಾದ್ಮೇಲೆ ಈ ಕೆಲವೊಂದು ಸಂದರ್ಭದಲ್ಲಿ ಈ ಬೆಳೆಗಳಲ್ಲಿ ಏನ್ ಬರ್ತದೆ ಅಂದ್ರೆ ಬಡ್ ಇದಂತದ್ದು ಬಡ್ ಬೋರ್ ಅಂತ ಬರ್ತದೆ, ಅಂದ್ರೆ ಇದು ಕೊರಕ ಅಂತೇಳಿ, ಮೊಗ್ಗು ಕೊರಕ ಅಂತ ಕರಿತೇವೆ. ಪೆಟಲ್ಸ್ ಅನ್ನ ಅಥವಾ ಇದನ್ನ ಆ ಹೂವನ್ನ ತಿನ್ನುವಂತದ್ದು ಇರ್ತದೆ, ಅದಕ್ಕೆ ಜಾಸ್ಮಿನ್ ಬಡ್ ಬೋರರ್ ಅಂತ ಹೇಳ್ತಾರ, ಮಲ್ಲಿಗೆ ಮೊಗ್ಗು ಕೊರಕ ಅಂತೇಳಿ. ಇದನ್ನು ಕೂಡ ಬರುವಂತದ್ದು ಬಹಳ ಬಹಳ ಸಾಧ್ಯತೆ ಇರ್ತದೆ. ಯಾವ್ದ್ರಲ್ಲಿ? ಈ ಸೂಜಿ ಮಲ್ಲಿಗೆಯಲ್ಲಿ. ಏನ್ರಿ ಸೂಜಿ ಮಲ್ಲಿಗೆಯಲ್ಲಿ ಇದು ಬಂತಪ್ಪ ಅಂತಂದ್ರೆ ಜಾಸ್ತಿ ಯಾವಾಗ ಆಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಯಾವಾಗ? ಜೂನ್ ಜುಲೈ ತಿಂಗಳಲ್ಲಿ ತಂಪಾದ ವಾತಾವರಣ, ಡ್ರಿಜ್ಲಿಂಗ್ ಅಂದ್ರೆ ತುಂತುರು ಮಳೆ ಇತ್ತಪ್ಪ ಅಂದ್ರೆ ಇದ್ರದ್ದು ಸಂಖ್ಯೆ ಜಾಸ್ತಿ ಆಗಿ ಇದೇನ್ ಮಾಡುತ್ತೆ ಅಂದ್ರೆ ಹೂವನ್ನ ಕೊರೆದು ಹಾಳು ಮಾಡ್ತದೆ. ಆಮೇಲೆ ಪೆಟಲ್ಸ್ ಅಂದ್ರೆ ಅಂದ್ರೆ ತಿಂತದೆ. ಆ ಕೊರೆದಂತ ಮೊಗ್ಗುಗಳು ಒಣಗಿ ಒಣಗಿ ಉದುರ್ತಾವ, ಮತ್ತೆ ಟೋಟಲ್ ಏನಾಗುತ್ತೆ ಅಲ್ಲಿ ಮಾರ್ಕೆಟ್ ವ್ಯಾಲಿ ಹೋಗ್ಬಿಡ್ತದೆ. ಅವಾಗ ಆ ಮಾರ್ಕೆಟಿಗೆ ಕಳ್ಸದೇನ ಹೂವನ್ನ, ನಮಗೆ ಎಕನಾಮಿಕ್ ಇರೋದೇ ಹೂವು. ಸೊ ಅದೇ ಹಾಳಾಯ್ತಪ್ಪ ಅಂದ್ರೆ ನಮಗೆ ಅಲ್ಲಿ ಏನಾಗುತ್ತೆ ರೈತರಿಗೆ ಬಹಳಷ್ಟು ಒಂದು ಇಳುವರಿಯಲ್ಲಿ ತೂತಾಗುತ್ತೆ. ತೂತಾದಾಗ ಅವು ಏನಕ್ಕ ಒಣಕೊಂಡ್ಬಿಡ್ತಾವ. ಎಷ್ಟೋ ಸಾರಿ ಈ ಹುಳುಗಳು ಹೆಂಗಂತಂದ್ರೆ ಅಲ್ಲಿ ಸಣ್ಣ ಇರ್ತಾವ, ಕಾಣಂಗಿಲ್ಲ. ಈ ಮೊಗ್ಗಿನ ಹರಿತಿರ್ತಲ್ಲ ಆ ಟೈಮಲ್ಲಿ ಉಡಿ ಕಟ್ಕೊಂಡು ಮಗ್ಗ ಹರಿತಿರ್ತಾರ ಹೆಣ್ಮಕ್ಳೆಲ್ಲ, ಆ ಉಡಿಯಲ್ಲೇನೆ ಎಷ್ಟೋ ಅವರು ಹುಳುಗಳು ಬಂದು ಕೆಳಗಡೆ ಕಲೆಕ್ಟ್ ಆಗಿಬಿಡ್ತಾವ. ಇನ್ನು ಎಷ್ಟೋ ಸಣ್ಣ ಫೀಡ್ಸ್ ಇಟ್ಟು ಹೋದಾಗ ಆ ರೈತರು ಹೂವರಿ ಅಂತ ನಮಗೆ ತೋರಿಸ್ದಂಗಂತ ಒಂದು ಅನುಭವಗಳು ನಮಗಿದಾವೆ. ಸೊ ಈ ರೀತಿ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಏನು ಮಗು ಕೊರಕವನ್ನು ರೈತ ಬಾಂಧವರು ಯಾವ ರೀತಿ ಮಾಡಪ್ಪ ಅಂತಂದ್ರೆ, ಒಂದು ಇವೆಲ್ಲ ನಾನು ಮೊದಲು ಹೇಳಿದಂಥ ಕ್ರಮಗಳು ಒಂದು, ಅದ ಜೊತೆಗೆ ಇದು ಜಾಸ್ತಿ ಆದಾಗ ಇವನ್ ಬೇವಿನ ಎಣ್ಣೆನೂ ಕೂಡ ಕೆಲಸ ಮಾಡುತ್ತೆ. ಬೇವಿನ ಎಣ್ಣೆ ಅವೆಲ್ಲ ಇದೆಲ್ಲ ಹೇಳ್ದಂಗೆ ಇದಕ್ಕೆ ಆದಂತ ಅಂತಂದ್ರೆ ಇಮಾಮೆಕ್ಟಿನ್ ಬೆಂಜೇಟ್ ಅಂತ ಬರ್ತದೆ, ಬೆಂಜೇಟ್. ಅದನ್ನ ಪ್ರತಿ ಲೀಟರ್ ನೀರಿಗೆ 0.3 gram ಆ ಪ್ರಮಾಣದಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಇಲ್ಲ ಕೋರೋಜನ್ ಅಂತ ಏನು ಕರಿತೇವಲ್ಲ ಅದು ಕ್ಲೋರಾಂಟ್ರನಿಲಿಪ್ರೋಲ್, ಅದನ್ನು ಕೂಡ ಮಾಡಬಹುದು. ಅದನ್ನು ಕೂಡ 0.3 ml ಪ್ರತಿ 1 ಲೀಟರ್ ನೀರಿಗೆ ಹಾಕಿ ಅದನ್ನು ಕೂಡ ಸಿಂಪಡಣೆ ಮಾಡಿದ್ರೆ ಈ ಒಂದು ಮಗು ಕೊರಕದ ಹಾವಳಿನ ಕಡಿಮೆ ಮಾಡೋಕೆ ಸಾಧ್ಯತೆ ಇದೆ. ಸೊ ಈ ರೀತಿ ಇದೆ. ಇದು ಆದ್ನೇ ಅಂದ್ರೆ ಮತ್ತೆ ಇನ್ನು ಜಾಸ್ತಿ ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ. ಇನ್ನು ಎಲೆ ತಿನ್ನೋ ಹುಳುಗಳು ಅದು ಇದು ಬರುತ್ತೆ, ಕೆಲವೊಂದ್ಸರಿ ಎಲೆ ಮೇಲೆ ಚಿಗುರು ಬರ್ತಿರ್ತಲ್ಲ, ಆ ಚಿಗುರು ಬಂದಾಗ ಒಂದು ತಿಗಣೆ ಬರ್ತದೆ, ತಿಗಣೆ ಜಾತಿ ಹುಳು ಬರ್ತದೆ, ಅದು ಬಂದು ಮೊಗ್ಗುಗಳನ್ನ ಈ ತರ ಚುಚ್ಚಿ ರಸ ಇರೋದ್ರಿಂದ ತುದಿಗಳೆಲ್ಲ ಒಣಕಿಂತ ಹೋಗ್ತಾವ, ಮೇಲ್ಗಡೆಯಿಂದ ಒಣಕಿಂತ ಹೋಗ್ತಾವೆ. ಇದು ಪ್ರಾರಂಭದಲ್ಲೇ ಬರುತ್ತೆ, ಆಕ್ಚುಲಿ ಇದು ಬರೋದು ಅವಾಗೇ ಬರ್ತದೆ. ಸೊ ಆ ಟೈಮಲ್ಲಿ ಬಂದಾಗ ಅದನ್ನ ನೋಡ್ಕೊಂಡು ಅದ ಒಂಥರ ಎಲೆ ಸುಟ್ಟಂಗೆ ಮೇಲ್ಗಡೆಯಿಂದ ಒಣಕಿಂತ ಬರ್ತದಲ್ಲ, ಆ ಟೈಮಲ್ಲಿ ಮಾಮೂಲಿ ಔಷಧಿಗಳು ಕ್ಲೋರೋಪೆರಿಪಾಸ್ 2 ml ಅಥವಾ ಪ್ರೊಫೆನಪಾಸ್ 2 ml ಇದು ಯಾವ್ದಾದ್ರು ಒಂದು ಮಾಡಿ ಸಾಕು. ಕೆಲವೊಂದ್ಸರಿ ಇದು ಬರಲ್ಲ, ಕೆಲವೊಂದ್ಸರಿ ಕಂಡು ಬರ್ತದೆ. ಇದು ನಾವು ನಮ್ಮ ಅಡಗಲಿ ಭಾಗದಲ್ಲಿ ಅಗ್ರಿಬೊಮ್ಮಡಿ ಹೊಸಪೇಟೆ ಆ ಬದಲು ನಾವು ಕೆಲಸ ಮಾಡ್ಬೇಕಾರ ಇದನ್ನ ಸುಮಾರು ನೋಡ್ತಾ ಇದ್ದೆ. ಸೊ ಅದನ್ನ ಸಿಂಪಡಣೆ ಮಾಡಿದ್ರೆ ಸಾಕು, ಅದು ಕಡಿಮೆ ಆಗ್ತದೆ, ಅದೇನು ಬಹಳ ತೊಂದರೆ ಕೊಡಲ್ಲ. ಯಾವಾಗಲೂ ಬಂದಾಗ ಅದ್ ನೋಡ್ಕೊಂಡು ರೈತ ಬಂದವರು ಅದನ್ನ ಮಾಡಬಹುದು. ಇನ್ನು ಬಿಟ್ರೆ ಥ್ರಿಪ್ಸ್ ನುಸಿ ಅಂತ ಬರ್ತದೆ. ಇದು ಯಾವಾಗ ಈಗೇನು ಮೊಗ್ಗು ಎಲ್ಲ ಚೆನ್ನಾಗಿ ಬಿಡ್ತಾ ಇರ್ತದೆ ಆ ಟೈಮಲ್ಲಿ ಜೂನ್ ಜುಲೈ ನಂತರ ಸ್ಟಾರ್ಟ್ ಆಗ್ತದೆ. ಇವನ್ನು ಸೆಪ್ಟೆಂಬರ್ ಮಟ್ಟನ ಇದು ಇರ್ತದೆ, ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟನ ಹೂವಿನಲ್ಲಿ ಆ ಥ್ರಿಪ್ಸ್ ನುಸಿಗಳು ಎಲ್ಲ ಹೂವನ್ನ ರಸ ಇರೋ ಒಂಥರ ಹೂವು ಏನಾಗ್ತದೆ ಗೊತ್ತಾನೆ, ನೀವು ಮಾರ್ಕೆಟ್ನಲ್ಲಿ ನೋಡಿರ್ತೀರಿ ಒಂಥರ ಕೆಂಪು ಕೆಂಪು ಕೆರೆದಂಗೆ ಆಗಿರ್ತಾವ ಅವು, ಯಾಕಂದ್ರೆ ಥ್ರಿಪ್ಸ್ ಪ್ರಾಬ್ಲಮ್. ಅದು ಸ್ವಲ್ಪ ಬೆಳ್ಳಗಿರಲ್ಲ ಹೂವು. ಈಗ ಮಲ್ಲಿಗೆ ಅಂದ್ರೆ ಬೆಳ್ಳಿಗೆ, ಮಲ್ಲಿಗೆ ತರ ಬೆಳ್ಳಿಗೆ ಅಂತಾರೆ, ಮಲ್ಲಿಗೆ ತರ ಬೆಳ್ಳಿಗೆ ಅಂತ ಹೇಳ್ತಾರ ಹೇಳ್ಬೇಕಾರೆ, ಮಲ್ಲಿಗೆ ತರ ಬೆಳ್ಳಿಗೆ. ಆ ಮಲ್ಲಿಗೆ ತರ ಬೆಳ್ಳಿಗೆ ಅದ್ರ ಬೆಳ್ಳಿಗೆನೆ ಅದು ಕಂದು ಬಣ್ಣ ಆಗಿಬಿಟ್ಟಿರ್ತದೆ ಸ್ವಲ್ಪ ಆ ಥ್ರಿಪ್ಸ್ ಡ್ಯಾಮೇಜ್ ಇಂದ, ಅದು ಹಿಂಗ್ ಉಜ್ಜಿ ರಸ ಇರೋದ್ರಿಂದ ಅಲ್ಲಿ ಕೆರೆದಿರ್ತದಲ್ಲ ಆ ಭಾಗ ಒಂಥರ ಕಂದು ಬಣ್ಣ ಆಗಿಬಿಡ್ತದೆ. ನೀವು ನೋಡಿರ್ತೀರಿ ಬಹಳ ಆ ತರ ಪ್ರಾಬ್ಲಮ್ಸ್ ಈ ಥ್ರಿಪ್ಸ್ ಇಂದ ಆಗುತ್ತದೆ. ಈ ಥ್ರಿಪ್ಸ್ ಬಂತಪ್ಪ ಅಂದ್ರೆ ಇದು ಸಾಮಾನ್ಯವಾಗಿ ಥ್ರಿಪ್ಸ್ ಅನ್ನ ನಾವು ಇಮಿಡಾಕ್ಲೋಪ್ರಿಡ್ ಅನ್ನ ಸ್ಪ್ರೇ ಮಾಡಬಹುದು, ಬೇವಿನ ಔಷಧಿ ಮಾಮೂಲಿ ಇದು ಎಲ್ಲದಕ್ಕೂ ನಡುವೆ ಇದು ರೈತರು ಬೇವಿನ ಔಷಧಿ ಒಂದ್ ರೌಂಡ್ ಇಟ್ಕೊಂಡಿರ್ಬೇಕು, ಅದು ನಡುವೆ ಏನಾರ ಒಂದ್ ರೌಂಡ್ ಸ್ಪ್ರೇ ಸಿಂಪಡಣೆ ಮಾಡಬೇಕು. ಬಂದಾಗ ಮಾತ್ರ ತೀವ್ರತೆ ಹೆಚ್ಚಾದಾಗ ಮಾತ್ರ ಕೆಮಿಕಲ್ಸ್ ಏನು ರಾಸಾಯನಿಕಗಳನ್ನ ನಾ ಹೇಳಿದ್ನೆಲ್ಲ ಇಂಥವನ್ನ ಮಾಡಬಹುದು. ಇಲ್ಲಾಂದ್ರೆ ಬೇವಿನ ಎಣ್ಣೆ ಒಂದು ಇಟ್ಕೊಂಡ್ರೆ ಒಂದು ಪರಿಸರಕ್ಕೂ ಇದು, ಮತ್ತೆ ಮುಡಿತಾರೆ ಎಲ್ಲ ಇದನ್ನ ತಲೆ ಮೇಲೆ ಮುಡಿತಾರೆ ಎಲ್ಲ ಇದು ಮಾಡ್ತಾರೆ, ಆದಷ್ಟು ಕೆಮಿಕಲ್ ಕಡಿಮೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲಿ ಜಾಸ್ತಿ ತೀವ್ರತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಈ ತರ ಏನು ಕೆಮಿಕಲ್ಗಳು ಅಂದ್ರೆ ರಾಸಾಯನಿಕಗಳನ್ನು ಮಾಡಬಹುದು. ಅದೇ ಥ್ರಿಪ್ಸ್ ನುಸಿಗೆ ಇಮಿಡಾಕ್ಲೋಪ್ರಿಡ್, ಥೈಮೆಥಾಕ್ಸಾಮು, ಆಮೇಲೆ ಅಸ್ಟಿಂಪ್ರಿಡ್, ಆಮೇಲೆ ಇತ್ತೀಚೆಗೆ ಎಲ್ಲ ಉಲ್ಲಾಲ ಅಂತ ಭಾಳಷ್ಟು ಬಂದ ಔಷಧಿಗಳು, ಅದು ಅಂತರ್ವ್ಯಾಪಿ ಕೀಟನಾಶಕಗಳು, ಅವನ್ನ ಬಳಕೆ ಮಾಡಬಹುದು, ತಜ್ಞರನ್ನ ಸಂಪರ್ಕ ಮಾಡಬಹುದು ಅಥವಾ ನಮ್ಮನ್ನ ಸಂಪರ್ಕ ಮಾಡಬಹುದು. ಈ ರೀತಿ ಮಾಡಿದ್ರೆ ಇದು ಹಾವಳಿನ ಕಡಿಮೆ ಮಾಡಬಹುದು. ಇನ್ನು ರೋಗ ಅಂತ ನಾನು ಹೇಳಿದೆ, ರೋಗದಲ್ಲಿ ಇದಕ್ಕೆ ಬರೋದು ಸಾಮಾನ್ಯ ಎಲೆ ಚುಕ್ಕಿ ರೋಗ ಒಂದು ಬರ್ತದೆ ಸ್ವಲ್ಪ ಪ್ರಮಾಣದಾಗೆ, ಅಷ್ಟೇನು ಹೇಳ್ಕೊಳ್ಳ ಮಟ್ಟದಲ್ಲಿ ಬರೋದಿಲ್ಲ. ಅದನ್ನ ಮ್ಯಾನೇಜ್ ಮಾಡಬಹುದು, ಬಹಳಷ್ಟು ಔಷಧಿಗಳು ಸಿಗುತ್ತೆ, ಸಾಪ್ ಅಂತ ಬರ್ತದೆ, ಎಕ್ಸಾಕೋನಜೋಲ್ ಅಂತ ಬರ್ತದೆ, ಇವು ಯಾವ್ದಾದ್ರೂ ಔಷಧಿಗಳನ್ನ ಮಾಡಿದ್ರೆ ಸರಿ ಆಗ್ತವೆ. ಇನ್ನು ಸೊರಗ ರೋಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ರಾಗ, ಸೊರಗ ರೋಗ ಅಂದ್ರೆ ಗಿಡ ಒಣಗಿ ಬಿಡ್ತದೆ, ಈಗ ಫಸ್ಟ್ ಎಳದೆ ಆಗದಂಗಾಗಿ ಎಲ್ಲ ಎಲೆ ಬತ್ಕೊಂತ ಹೋಗ್ತವೆ, ಆಮೇಲೆ ಏನಾಗ್ತವೆ ಅದು ಗಿಡ ಸಂಪೂರ್ಣ ಒಣಗಿ ಹೋಗ್ಬಿಡ್ತದೆ ಸೊರಗದಿಂದ, ಆ ತರ ಒಂದು ಸಮಸ್ಯೆಗಳಾಗ್ತವೆ. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಗಿಡ ಕಾಪಾಡ್ಕೋಬೇಕು. ತಮಗೊಂದು ಮಾಹಿತಿ ಹೇಳಿಲ್ಲ ನಾನು, ಒಂದು ಸರಿ ಗಿಡ ಅವ್ರು ಹಚ್ಚಿದ್ರಪ್ಪ ಅಂದ್ರೆ ಕೆಲವೊಬ್ಬ ರೈತರು 30 ವರ್ಷಗಂಟ್ಲೆ ಕಾಪಾಡ್ಕೊಂಡಿರ್ತಕ್ಕಂಥವ್ರು, 30-35 ವರ್ಷಗಂಟ್ಲೆ ಒಂದು ಸರಿ ನಾಟಿ ಮಾಡಿದಂಥ ತೋಟಗಳು, ಹೂವಿನ ತೋಟಗಳು 30-35 ವರ್ಷಗಂಟ್ಲೆ ಇರತಕ್ಕಂಥ ಇರ್ತವೆ. ಸೊ ಹಂಗಾಗಿ ಆ ಒಂದು ಗಿಡ ಹೋಯ್ತಪ್ಪ ಅಂದ್ರೆ ಅವರಿಗೆ ಸಂಪೂರ್ಣ ಲಾಸ್ ಆಗುತ್ತೆ. ಸೊ ಅಂಥದ್ದೇನಾರ ಬಂತಂದ್ರೆ ಆ ಸೊರಗುರೋಗ ಲಕ್ಷಣ ಕಾಣ್ತಪ್ಪ ಅಂದ್ರೆ ರೈತಪ್ಪ ಅಂದ್ರೆ ಏನು ಮಾಡ್ಬೇಕು, ಅದನ್ನ ಟ್ರೀಟ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಆ ಗಿಡನ ಮೊದಲಿಗೆ ಇತ್ತಪ್ಪ ಅಂದ್ರೆ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಗುರುತಿಸಿದ್ರೆ, ಮೊದಲಿಗೆ ಗುರುತಿಸಿದ್ರೆ ಅದನ್ನ ಎಲ್ಲ ನಾವು ಸಾಪು ಇದನ್ನ ಡ್ರೆಂಚಿಂಗ್ ಮಾಡಬಹುದು. ಅಂದ್ರೆ 2 ಗ್ರಾಮ್ ಪ್ರತಿ 1 ಲೀಟರ್ ದ್ರಾವಣ ಮಾಡ್ಕೊಂಡು ಆ ಬುಡದ ಸುತ್ತಲೂ ಸುರಿತಕ್ಕಂಥದ್ ಮಾಡಬಹುದು. ಮತ್ತೆ ನಾವು ಟ್ರೈಕೋಡರ್ಮ ಅದನ್ನೆಲ್ಲಾನು ಬಳಕೆ ಮಾಡಬಹುದು. ಈಗೇನು ಹರಡುವಿಕೆ ಪ್ರಮಾಣ ಆಜುಬಾಜು ಇದನ್ನು ಸ್ಪ್ರೆಡ್ ಆಗೋದು ಆಗದಂಗೆ ಟ್ರೈಕೋಡರ್ಮನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೇರಿಸ್ಕೊಂಡು ಗಿಡ ಸುತ್ತಲೂ ನಾವು ರಿಂಗ್ ಮಾಡಿ ಕೊಡಬಹುದು. ಆ ರೀತಿ ಮಾಡೋದ್ರಿಂದ ಸೊರಗುರನ್ ಮಾಡಬಹುದು. ಒಂದು ಗಿಡ ಹೋಯ್ತಪ್ಪ ಅಂದ್ರೆ ಇನ್ನೊಂದು ಗಿಡಕ್ಕೆ ಹೋಗದಂಗೆ ನಾವು ತಡಿಬೇಕು. ಆದಷ್ಟು ಡ್ರಿಪ್ ಹಾಕಿದ್ರೆ ಬಹಳ ಒಳ್ಳೇದು, ಅಲ್ಲಿ ಏನಾಗುತ್ತೆ ಒಂದರಿಂದ ಒಂದು ರೋಗಾಣುಗಳು ಪ್ರಸರಣ ಆಗೋದಿಲ್ಲ. ಯಾಕಂದ್ರೆ ಸ್ಪ್ರೆಡ್ ಆಗ್ಬಿಡ್ತದೆ, ಅದೇನಾಗುತ್ತೆ ಹರಿ ನೀರು ಇತ್ತಂದ್ರೆ ರೋಗಾಣುಗಳು ಈ ಗಿಡದಿಂದ ಇನ್ನೊಂದು ಗಿಡಕ್ಕೆ ಬಹಳ ಈಸಿಯಾಗಿ ಮುಂದಕ್ಕೆ ಪ್ರಸರಣ ಆಗಿ ಪಕ್ಕದ ಗಿಡಕ್ಕೂ ಹೋಗ್ತಕ್ಕಂಥ ಇರ್ತದೆ. ಅದನ್ನ ನೋಡ್ಬೇಕು. ಆಮೇಲೆ ನೀರು ನಿಲ್ದಂಗೆ ಕಾಪಾಡ್ಕೋಬೇಕು. ಈಗ ಮಳೆ ಏನಾರ ಬಂತು ಜಾಸ್ತಿ ಬಂತು ಅಂದಾಗ ಕೆಲವೊಂದ್ಸಲ ಅತಿವೃಷ್ಟಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಮಳೆ ಜಾಸ್ತಿ ಬಂದ ಅಂತ ಟೈಮಲ್ಲಿ ಬಸಿಗಾಲವಿ ಮಾಡ್ತಕ್ಕಂಥದ್ದು, ನೀರು ನಿಲ್ದಂಗೆ ಮಾಡ್ಕೊಳ್ಳೋದು. ಈ ಸೊರಗರು ಏನಾಗುತ್ತೆ ಉಲ್ಬಣ ಆಗ್ಬಿಡುತ್ತೆ, ನೀರು ನಿಂತಪ್ಪ ಅಂದ್ರೆ ಜಾಸ್ತಿ ಆಗ್ಬಿಡ್ತದೆ. ಯಾಕಂದ್ರೆ ರೋಗಾಣುಗಳು ಜಾಸ್ತಿ ವೃದ್ಧಿ ಆಗ್ತವೆ, ಬೇರುಗಳನ್ನ ಜಾಸ್ತಿ ಹಾನಿ ಮಾಡಿ ಅದು ಮುಂದೆ ಸಂಪೂರ್ಣ ಗಿಡ ಹಾಳಾಗಿ ಅಥವಾ ಸತ್ತು ಹೋಗ್ತಕ್ಕಂಥದ್ದು. ಅದಕ್ಕೆ ನೀರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಈ ಸೊರಗ್ರೋಹದಲ್ಲಿ ಬಹಳ ಮುಖ್ಯ ಆಗ್ತತಿ. ಸೊ ಇಷ್ಟನ್ನ ಮಾಡಿದ್ರೆ ಇದು ಮಾಡಬಹುದು. ಇನ್ನು ಇನ್ನೊಂದು ಹೇಳ್ಬೇಕಂದ್ರೆ ದುಂಡು ಮಲ್ಲಿಗೆಯಲ್ಲಿ ಒಂದು ಮಿಡ್ಜ್ ಬರ್ತದೆ, ಒಂಥರ ನೊಣ ಜಾತಿಯ ಹುಳು ಬರ್ತದೆ, ಅದು ಕೆಂಪಾಗಿಬಿಡ್ತಾವ ಮೊಗ್ಗುಗಳು, ಅದು ಮಿಡ್ಜ್ ಇಂದ ಆಗ್ತಕ್ಕಂಥದ್ದು. ಅದೇನಾರ ಬಂದ್ರೆ ಇದು ನಾನು ಆಗ್ಲೇ ಹೇಳಿದಂಗೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಅವೇ ಕೆಲಸ ಮಾಡ್ತವೆ, ಅವನ್ನೇ ಮಾಡ್ಬೋದು ಮಿಡ್ಜ್ ಪ್ರಾಬ್ಲಮ್ ಇದ್ರೆ. ಸೊ ಇಷ್ಟು ಪ್ರಾಬ್ಲಮ್ಸು ಅದಾವೆ, ಅದಕ್ಕೆ ಇವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸ್ಕೊಂಡು ಒಂದು ರೈತರು ಮ್ಯಾನೇಜ್ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡ್ಬೇಕು, ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಗಳು ಇರ್ಬೋದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಇರ್ತವೆ, ಅಲ್ಲಿನ ನೀವು ಸ್ಯಾಂಪಲ್ ತಗೊಂಡು ಹೋಗಿ ಅದನ್ನ ಕೊಟ್ಟು ನೋಡಿ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಈ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋಕ್ಕೆ ಬಹಳ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಜೊತೆಗೆ ಸರ್, ಈಗ ರೈತ ಬಾಂಧವರು ನಮ್ಮಲ್ಲಿದ್ದಾರೆ, ಅಲ್ಪ ಸ್ವಲ್ಪ ನೀರಿದ್ದಂಥವ್ರು ಹನಿ ನೀರಾವರಿಯನ್ನು ಮಾಡಿಕೊಂಡು ಬೇರೆ ಬೇರೆ ಜಾತಿಯ ಹೂವುಗಳನ್ನು ಹಾಕೊಂಡು ಒಳ್ಳೆಯ ಸಮೃದ್ಧಿಯ ಬದುಕನ್ನು ದಿನನಿತ್ಯದ ಆದಾಯವನ್ನು ಅವರು ಗಳಿಸ್ತಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ, ಹೂವಿನ ಬೇಸಾಯದಿಂದ ರೈತರ ಆದಾಯ ಹೆಂಗೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ, ರೈತ ಬಾಂಧವರು ಯಾವ ರೀತಿಯಲ್ಲಿ ಮುಂದೆ ಬರಬೇಕಂತ ಹೇಳ್ತೀರಿ? ಇದು ಹೂವಿನ ಬೇಸಾಯ ಭಾಳ ಒಳ್ಳೆಯ ಬೇಸಾಯ ಅಂತಲೇ ಹೇಳ್ಬೋದು. ಏನಂದರೆ ಇದು ವರ್ಷವಿಡೀ ಕೆಲಸ ಸಿಗ್ತದೆ, ಮನೆಯವರೆಲ್ಲರೂ ಕೆಲಸ ಮಾಡ್ಬೋದು. ಒಂದು 1/2 ಎಕರೆ ಮಾಡಿದ್ರಪ್ಪ ಅಂದ್ರೆ ಮನೆಯಲ್ಲಿರ್ತಕ್ಕಂಥ 2-3 ಜನ ಬೆಳಿಗ್ಗೆ ಒಂದು 6:30-7 ಗಂಟೆಗೆ ಶುರುವಾದ್ರೆ ಒಂದು 10-10 ಒಂದು ಹೂವರೆ ಕೆಲಸ ಮುಗಿಬಿಡ್ತದೆ, ಆಮೇಲೆ ಏನಿರಲ್ಲ.

ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದನ್ನು ಬದನೆ ಬೆಳೆಯುವ ರೈತ ಬಾಂಧವರು ಗಮನಿಸಬೇಕು. ಬದನೆಯಲ್ಲಿ ಹಣ್ಣು ಕೊಳೆಯುವ ಹುಳುವಿನ ಹತೋಟಿಗಾಗಿ 2 ಗ್ರಾಂ ಇಮಾಮಿಕ್ವಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸಿಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡಿಕೋಬೇಕು. ಇನ್ನು ಕೋಳಿ ಮನೆಯನ್ನ ತಂಪಾಗಿ ಸುಡುವ ನಿರ್ವಹಣಾ ಕ್ರಮಗಳನ್ನ ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಜಾನುವಾರುಗಳನ್ನ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕಿವಿ ಮಾತು ಹೇಳೋದಾದ್ರೆ, ಗಂಟಲು ಬೇನೆ ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನ ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ಒಣಮೇವು ಸ್ವಾದಿಷ್ಟತೆಯನ್ನ ಉತ್ತಮಗೊಳಿಸಲು 2 ಯೂರಿಯಾ ಮತ್ತು 10 ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬೇಕು. ನಮಸ್ಕಾರ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆ ಧಾರಣೆ. ಕನಿಷ್ಠ ಹಾಗೂ ಗರಿಷ್ಠ ಬೆಲೆ ಈ ರೀತಿ ಇದೆ. ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಪ್ರತಿ ಕ್ವಿಂಟಲ್ಗೆ 2500 ರೂಪಾಯಿಗಳು, ಜೋಳ 2350-2400 ರೂಪಾಯಿಗಳು, ಭತ್ತ ಹೊಸ ಸೋನಮಸರಿ 2000-2488 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಸ್ಥಳೀಯ ಜವರಿ 5405 ರೂಪಾಯಿಗಳಿಂದ 5742 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44, 7815 ರೂಪಾಯಿಗಳು. ಅಲಸಂದೆ 4456 ರೂಪಾಯಿಗಳಿಂದ 5866 ರೂಪಾಯಿಗಳು. ಇನ್ನು ನೆಲಗಡಲೆ ಶೇಂಗಾ ಗುಂಗ್ರಿ 4089 ರೂಪಾಯಿಗಳಿಂದ 5419 ರೂಪಾಯಿಗಳು. ಜೋಳ 2561 ರೂಪಾಯಿಗಳು. ಇನ್ನು ಮೆಕ್ಕೆಜೋಳ 2166. ಇನ್ನು ಭತ್ತ ರಾಜಹಂಸ 1475 ರೂಪಾಯಿಯಿಂದ 1549 ರೂಪಾಯಿಗಳು. ಭತ್ತ ಸೋನಮಸರಿ 1841 ರಿಂದ 2301 ರೂಪಾಯಿಗಳು. ತೊಗರಿ ಕೆಂಪು ತೊಗರಿ 5969 ರೂಪಾಯಿಗಳಿಂದ 7075 ರೂಪಾಯಿಗಳು. ಅದೇ ರೀತಿ ಬಿಳಿ ತೊಗರಿ 6300 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:24. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ದಾವಲ್ಸಬ್ ಅತ್ತರ್ ಮತ್ತು ಸಂಗಡಕಿನಿಂದ ಗೇಗಿ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು.

ಭಾರತ